ಮಧು ಬಂಗಾರಪ್ಪ ಚಾಲನೆ. ಮೂಡಾ ಪ್ರಕರಣ ಕುರಿತಂತೆ ಕಾನೂನಾತ್ಮಕ ಹೋರಾಟಕ್ಕೆ ಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನ್ಯಾಯಾಲಯದ ತೀರ್ಪು ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಕಣ್ಮರೆಯಾಗಿದ್ದ ಲಾರಿ ಚಾಲಕ ಅಜು ಮೃತದೇಹ ಪತ್ತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:50:27. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತ ಬಾನುಲಿ ಸರಣಿಯಲ್ಲಿ ಅಣಬೆ ಬೇಸಾಯ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವಿಜಯಕುಮಾರ್ ವಾಗ್ದೊರೆ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಹಸಿರು ಸಿರಿ ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಅನ್ನವಿಡೋ ದೇವರಿಗೆ ಕೇಳಿ ಕಾರ್ಯಕ್ರಮ ಹಸಿರು ಸಿರಿ. ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಬೇಸಾಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅಣಬೆ ಬೆಳೆಯುವುದನ್ನ ಒಂದು ಬೇಸಾಯ ಕ್ರಮವಾಗಿ ಇತ್ತೀಚಿನ ದಿವಸಗಳಲ್ಲಿ ಅನೇಕರು ಅಳವಡಿಕೆ ಮಾಡಿಕೊಂಡಿರುವಂತದ್ದನ್ನ ಗಮನಿಸಬಹುದು. ಅದಕ್ಕೆ ಕಾರಣ ಇಷ್ಟೇ, ಅಣಬೆಯಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಇರುವ ಕಾರಣಕ್ಕಾಗಿ ಇವತ್ತು ಹೆಚ್ಚಿಗೆ ಬೇಡಿಕೆಯಲ್ಲಿ ಇರತಕ್ಕಂತಹ ಒಂದು ತರಕಾರಿಯಾಗಿದೆ. ಹಾಗಾಗಿ ಅಣಬೆಯನ್ನ ಬೇಸಾಯದ ರೂಪದಲ್ಲಿ ಹೆಚ್ಚು ಹೆಚ್ಚು ಉತ್ಪಾದನೆಯನ್ನ ಮಾಡಲಾಗ್ತಾ ಇದೆ. ಸಾಮಾನ್ಯ ಕೃಷಿಕರು ಕೂಡ ಈ ಅಣಬೆ ಬೇಸಾಯವನ್ನ ಮಾಡಿ ಅಣಬೆಯ ಉತ್ಪಾದನೆಯನ್ನ ಮಾಡಿ ತಮ್ಮ ಆರ್ಥಿಕ ಸ್ಥಿತಿಯನ್ನ ಚೆನ್ನಾಗಿ ಮಾಡಿಕೊಳ್ಳಬಹುದು. ಎಲ್ಲರೂ ಕೂಡ ಅಣಬೆಯನ್ನ ಬೇಸಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಅಣಬೆ ಅಂತ ಅಂದ್ರೆ ಏನು, ಅಣಬೆಯನ್ನ ಯಾಕೆ ಬೇಸಾಯದ ರೂಪದಲ್ಲಿ ಮಾಡಬೇಕು, ಹೇಗೆ ಮಾಡುವಂಥದ್ದು, ಈ ಅಣಬೆಯನ್ನ ಬೇಸಾಯದ ರೂಪದಲ್ಲಿ ಮಾಡಿದ ನಂತರ ಏನೆಲ್ಲ ಅನುಕೂಲಗಳನ್ನ ನಮ್ಮ ರೈತರು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೃಷಿ ಸೂಕ್ಷ್ಮಜೀವಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿ ವಿಜಯಕುಮಾರ್ ವಾಗ್ಮೊರೆ ಅವರು. ವಿಜಯಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಅಣಬೆ ಬೇಸಾಯದ ರೂಪದಲ್ಲಿ ಮಾಡಲಾಗ್ತಾ ಇದೆ, ಈ ಅಣಬೆ ಅಂತ ಅಂದ್ರೆ ಏನು ಅನ್ನುವಂತಹ ವಿಚಾರದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಅಣಬೆ ಇದು ನಾವು ಇಂಗ್ಲಿಷ್ ಅಲ್ಲಿ ಮಶ್ರೂಮ್ ಅಂತ ಕರಿತೀವಿ. ಅಣಬೆ ಇದು ಒಂದು ಶಿಲೀಂಧ್ರ. ಶಿಲೀಂಧ್ರ ಅಂದ್ರೆ ಇದು ಸೂಕ್ಷ್ಮ ಜೀವಿ, ಶಿಲೀಂಧ್ರ ವರ್ಗಕ್ಕೆ ಸೇರಿದಂತಹ ಒಂದು ಸೂಕ್ಷ್ಮಾನುಜೀವಿ. ಸೊ ಇದು ಪತ್ರ ರೀತಿಯಲ್ಲಿ ಇರೋದು ಒಂದು ಸಸ್ಯ, ಇದಕ್ಕೆ ನಾವು ಅಣಬೆ ಅಂತ ಕರಿತೀವಿ. ಅಣಬೆ ಅಂತ ಅಂತಂದ್ರೆ ಅದೊಂದು ಸೂಕ್ಷ್ಮಾಣು ಜೀವಿ, ಒಂದು ಸೂಕ್ಷ್ಮ ಜೀವಿ, ಅದರಲ್ಲಿ ಬರೋದು ಒಂದು ಶಿಲೀಂಧ್ರ ಅಂತ. ಶಿಲೀಂಧ್ರ ಏನು, ಅಣಬೆಯ ಪ್ರಾಮುಖ್ಯತೆ ಏನು? ಪ್ರಾಮುಖ್ಯತೆ ಇದು ಬಂದು ತುಂಬಾ ಪ್ರಾಮುಖ್ಯತೆ ಇವೆ. ಇದರಲ್ಲಿ ಯಾವುದೇ ತರದ ಉಪ್ಪಿನಂಶ ಇರೋದಿಲ್ಲ, ಹಾಗಾಗಿ ಅಧಿಕ ರಕ್ತ ತಡೆಯುವ ರೋಗಗಳಿಗೆ ಇದು ಒಂದು ಒಳ್ಳೆ ಆಹಾರ. ಅಂದ್ರೆ ಅಧಿಕ ರಕ್ತದೊತ್ತಡ ಏನಿರುತ್ತೋ ಅದನ್ನ ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡುತ್ತೆ. ಉಪ್ಪಿನಂಶ ಕಡಿಮೆ ಇದೆ ಇದು ಅಣಬೆಯಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಯಾವುದೇ ತರದ ಸಕ್ಕರೆ ಅಂಶ ಇರೋದಿಲ್ಲ. ಓಹೋಹೋ. ಸೊ ಹಾಗಾಗಿ ಮಧುಮೇಹಗಳಿಗೆ ಸಹ ಇದು ಒಳ್ಳೆ ಆಹಾರ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಪೊಟ್ಯಾಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಕೊಬ್ಬಿನ ಅಂಶ ಅತಿ ಕಡಿಮೆ ಇರುತ್ತೆ, ಕೊಬ್ಬಿನ ಅಂಶ. ಹಾಗಾಗಿ ಇದನ್ನ ನಾವು ಹೃದಯಕ್ಕೆ ಸಂಬಂಧಪಟ್ಟಿದ್ದು ರೋಗಿಗಳಿಗೆ ಇದು ಒಂದು ಒಳ್ಳೆ ಆಹಾರ. ನೆಕ್ಸ್ಟ್ ಬಂದ್ಬಿಟ್ಟು ನಾರಿನ ಅಂಶ ಹೆಚ್ಚಿರುತ್ತೆ, ಇದರಲ್ಲಿ ನಾರಿನ ಅಂಶ ಏನಿದೆ ಅದು ಹೆಚ್ಚಿರುತ್ತೆ. ಹಾಗಾಗಿ ಆಹಾರನ ನಾವು ಜೀರ್ಣೆ ಮಾಡ್ಲಿಕ್ಕೆ ಅದು ಒಂದು ಮುಖ್ಯವಾದ ಪಾತ್ರ ವಹಿಸುತ್ತಿದೆ. ಸೊ ಅದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಟರ್ಬಿನ ಅಂಶ, ಟರ್ಬಿನ ಅಂಶ ಹೆಚ್ಚಿರುತ್ತೆ ಈ ಅಣಬೆಯಲ್ಲಿ. ಇದು ಕ್ಯಾನ್ಸರ್ ಮತ್ತು ಆಸಿಡ್ ರೋಗದ ತೀವ್ರತೆ ಒಂದು ಕಡಿಮೆ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡಬಹುದು. ಸೊ ಈ ತರ ಪ್ರಾಮುಖ್ಯತೆ ಇದಾವೆ ಈ ಅಣಬೆಯಲ್ಲಿ. ಅಣಬೆಯಲ್ಲಿ ಬಹಳ ದೊಡ್ಡ ಪ್ರಾಮುಖ್ಯತೆ ಇದೆ ಅಂತ ಹೇಳಿ ನಾವು ಹೇಳಬಹುದು. ದೊಡ್ಡ ಪ್ರಾಮುಖ್ಯತೆ, ಸಕ್ಕರೆ ಅಂಶ ಇರೋದಿಲ್ಲ. ಹಾಗಾಗಿ ಇವತ್ತು ಏನು ಹೆಚ್ಚು ಜನ ಮಧುಮೇಹಿಗಳಿದ್ದಾರೋ ಅವರು ಕೂಡ ಇದನ್ನ ಸೇವನೆಯನ್ನ ಮಾಡಬಹುದು, ಆರಾಮಾಗಿ ಮಾಡಬಹುದು ಹಾಗೆ ಉಪ್ಪಿನ ಅಂಶ ಇಲ್ಲ ಇದರಲ್ಲಿ. ಉಪ್ಪಿನ ಅಂಶ ಇಲ್ಲದ ಕಾರಣಕ್ಕಾಗಿ ಈ ಅಧಿಕ ರಕ್ತದೊತ್ತಡ ಅಥವಾ ಬಿಪಿಯಿಂದ ಯಾರು ಬಳಲ್ತಾ ಇರ್ತಾರೋ ಅವರು ಕೂಡ ಇದರ ಸೇವನೆಯನ್ನ ಮಾಡಬಹುದು. ಕೊಬ್ಬಿನ ಅಂಶವೂ ಕೂಡ ಕಡಿಮೆ ಇದೆ. ಸ್ಥೂಲಕಾಯವನ್ನ ಯಾರು ಅನುಭವಿಸ್ತಾ ಇರ್ತಾರೋ ಅವರು ಕೂಡ ಇದರ ಸೇವನೆಯನ್ನ ಮಾಡಬಹುದು. ಎಲ್ಲದಕ್ಕಿಂತಲೂ ಹೆಚ್ಚಿನದಾಗಿ ಇದರಲ್ಲಿ ಒಳ್ಳೆ ರುಚಿ ಇರುತ್ತೆ, ಬಹಳ ರುಚಿಯಾದಂತಹ ಒಂದು ಪದಾರ್ಥ ಆಗಿರೋದ್ರಿಂದ ಹೆಚ್ಚು ತಿನ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ, ಜಾಸ್ತಿ ಪ್ರಮಾಣದಲ್ಲಿ ತಿನ್ಬಹುದು. ಮತ್ತೆ ನಾರಿನಂಶ ಹೆಚ್ಚಾಗಿದೆ. ಇವತ್ತು ನಾರಿನಂಶದ ಕೊರತೆಯನ್ನ ನಾವು ಎಲ್ಲರಲ್ಲೂ ಕೂಡ ಕಾಣ್ತಾ ಇದ್ದೇವೆ. ಈ ನಾರಿನಂಶದ ಕೊರತೆಯಿಂದಾಗಿ ಅನೇಕ ಆರೋಗ್ಯದ ಸಮಸ್ಯೆಗಳು ಕೂಡ ಗೋಚರಿಸ್ತಾ ಇದ್ದಾವೆ. ಹಾಗಾಗಿ ಈ ನಾರಿನಂಶ ಹೆಚ್ಚಾಗಿರ್ತಕ್ಕಂಥದ್ದು, ಕೊಬ್ಬು ಉಪ್ಪು ಮತ್ತೆ ಸಕ್ಕರೆ ಅಂಶ ಕಡಿಮೆ ಇರೋದ್ರಿಂದ ಯಾರು ಸ್ವಲ್ಪ ಆರೋಗ್ಯದ ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೋ ಅವ್ರಿಗೆ ಬಹಳ ಒಳ್ಳೆಯದಾದಂತಹ ಒಂದು ಖಾದ್ಯ ಪದಾರ್ಥವಾಗುತ್ತೆ ಇದು. ಅದ್ರ ಜೊತೆಗೆ ಯಾರು ಆರೋಗ್ಯದಿಂದ ಇರಬೇಕು ಅಂತ ಹೇಳಿ ಅನ್ಕೊಂಡಿರ್ತಾರೋ ಅವರು ಕೂಡ ಇದರ ಸೇವನೆಯನ್ನ ಮಾಡೋದ್ರಿಂದ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಅನ್ನುವಂಥದ್ದು. ಅಣಬೆನಲ್ಲಿ ಬೇರೆ ಬೇರೆ ಪೋಷಕಾಂಶಗಳು ಅಥವಾ ಪೌಷ್ಟಿಕಾಂಶಗಳು ಏನೇನಿರುತ್ತೆ, ಎಷ್ಟು ಪ್ರಮಾಣದಲ್ಲಿ ಇರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ನಾವು ಒಂದು 100 ಗ್ರಾಂ ಅಣಬೆ ತಗೊಂಡಿದ್ರೆ ಅದರಲ್ಲಿ 94 kJ ಅಷ್ಟು ನಮಗೆ ಎನರ್ಜಿ ಸಿಗುತ್ತೆ, ಶಕ್ತಿ ಸಿಗುತ್ತೆ. ಆಮೇಲೆ ಅದರಲ್ಲಿ 3.3 ಗ್ರಾಂನ ನಾವು ಕಾರ್ಬೋಹೈಡ್ರೇಟ್ ಅಂತ ಸಿಗುತ್ತೆ ಈ ಅಣಬೆಯಲ್ಲಿ. ಮತ್ತೆ 0.1 ಗ್ರಾಂ ಫ್ಯಾಟ್ ಇರುತ್ತೆ, ಫ್ಯಾಟ್ ಕಂಟೆಂಟ್ ಕಡಿಮೆ ಇರುತ್ತೆ. ಸೊ ಅದರಲ್ಲಿ ಪ್ರೋಟೀನ್ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಇದನ್ನ ಆಹಾರವಾಗಿ ಯೂಸ್ ಮಾಡಬಹುದು. ಅದು ಬಂದ್ಬಿಟ್ಟು ಒಂದು 3 ಗ್ರಾಂ ಅಂತ ಬರುತ್ತೆ ಸರ್, 100 ಗ್ರಾಂ ಅಲ್ಲಿ. ಅದನ್ನ ಬಿಟ್ಟು ಬೇರೆ ಜೀವಸತ್ವಗಳು ಮತ್ತೆ ಸಾರಜನಕ, ಅನಂಗಗಳು ಮತ್ತೆ ಖನಿಜಗಳು ಇವೆಲ್ಲ ಇದರಲ್ಲಿ ಸಿಗುತ್ತದೆ. ಅದರಲ್ಲಿ ರೈಬೋಫ್ಲೇವಿನ್ ಅಂತ ಇದೆ, ವಿಟಮಿನ್ B12 ಇದೆ, ಪ್ಯಾಂಟೋಥೆನಿಕ್ ಆಸಿಡ್ ಇದೆ, ನಿಯಾಸಿನ್ ಇದೆ, ನೈಟ್ರೋಜನ್, ಫಾಸ್ಫರಸ್ ಇವೆಲ್ಲ ಇದರಲ್ಲಿ ಸಾಮಾನ್ಯವಾಗಿ ಸಿಗುತ್ತದೆ. ಸಾಕಷ್ಟು ಬೇರೆ ಬೇರೆ ತರದ ಪೋಷಕಾಂಶಗಳು ಕೂಡ ಇದರಲ್ಲಿ ಇರುವಂತದನ್ನ ನಾವು ಗಮನಿಸಬಹುದು. ಈ ಅಣಬೆ ವಿಷಯಕ್ಕೆ ಬಂದಾಗ ನಾವು ಸಾಕಷ್ಟು ತರದ ಅಣಬೆಯನ್ನ ನೋಡ್ತೇವೆ. ಅದರಲ್ಲೂ ಕೂಡ ಮಳೆಗಾಲದಲ್ಲಿ ನಮ್ಗೆ ಅಲ್ಲಲ್ಲಲ್ಲಿ ಸಿಗುತ್ತೆ, ಭೂಮಿಯಲ್ಲೂ ಸಿಗುತ್ತೆ, ಮರದ ಮೇಲೆ ಸಿಗುತ್ತೆ, ಮತ್ತೆ ಹುತ್ತದಲ್ಲಿ ಸಿಗುತ್ತೆ. ಎಷ್ಟು ಪ್ರಕಾರದ ಅಣಬೆಯನ್ನ ನಾವು ಗಮನಿಸಬಹುದು? ಈ ನಮ್ಮ ನಿಸರ್ಗದಲ್ಲಿ ಟೋಟಲ್ 10,000 ಅಣಬೆಗಳನ್ನು ನಾವು ಕಾಣಬಹುದು. 10,000 ವಿಧಗಳನ್ನು ನಾವು ಕಾಣಬಹುದು. ಅದರಲ್ಲಿ 100 ಅಂತ ಅಣಬೆ ಏನಿದಾವಲ್ಲ ಅವು ಕೃಷಿಯಲ್ಲಿ ಕೈಗೊಳ್ಳಲಾಗಿದೆ. ಸುಮಾರು 100 ತರದ ಅಣಬೆ ತಳಿಗಳನ್ನ ನಾವು ಬೇಸಾಯವನ್ನ ಮಾಡಬಹುದು. ಅದರಲ್ಲಿ ನಾವು ಲಾರ್ಜ್ ಸ್ಕೇಲ್ ಆಗಿ ಕಲ್ಟಿವೇಷನ್ ಏನಂತೀವಲ್ಲ ಅದು 10-15 ಅಣಬೆಗಳು, ಅಣಬೆಯ ತಳಿಗಳು. ಇದು ವಿಶ್ವ ಅಣಬೆ ಪ್ರಮುಖ ಪಾತ್ರ. ಅಂದ್ರೆ ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ನಾವು ಕಲ್ಟಿವೇಷನ್ ಮಾಡಬಹುದು 10-15 ಅಣಬೆಗಳು. 10-15 ಅಣಬೆಗಳನ್ನ ನಾವು ಕಲ್ಟಿವೇಷನ್ ಮಾಡಬಹುದು, ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಬಹುದು. ಅದರಲ್ಲಿ ಬಂದ್ಬಿಟ್ಟು ಅಣಬೆಯಲ್ಲಿ ಸುಮಾರುಗಳು ತಳಿಗಳು ಇದೆ. ಅದರಲ್ಲಿ ಮೆಡಿಸಿನಲ್ ಅಣಬೆ ಇದ್ದಾವೆ. ನೆಕ್ಸ್ಟ್ ಬರೋದು ನಾವು ತಿನ್ಲಿಕ್ಕೆ ಯೋಗ್ಯವಾದದ್ದು ಅಂತ ಅಣಬೆಗಳು ಇದೆ, ಮತ್ತೆ ತಿನ್ಲಿಕ್ಕೆ ಅಯೋಗ್ಯವಾದದ್ದು ಅಂತಾನು ಇದಾವೆ. ಸೊ ಅದರಲ್ಲಿ ಬಂದ್ಬಿಟ್ಟು ಮೆಡಿಸಿನಲ್ ಅಂತಂದ್ರೆ ಹೇಳಿದ್ರೆ ಅದರಲ್ಲಿ ಒಂದು ರಿಷಿ ಮಶ್ರೂಮ್ ಅಂತ ಬರುತ್ತೆ. ಅದು ಸಾಮಾನ್ಯವಾಗಿ ನಾವು ಸೈಂಟಿಫಿಕ್ ನೇಮ್ ಬರೋದು ಗ್ಯಾನೋಡರ್ಮಾ ಲುಸಿಡಮ್ ಅಂತ. ಆಮೇಲೆ ಮೈಟೆಕ್ ಮಶ್ರೂಮ್ ಅಂತ, ಮೈಟೆಕ್ ಮಶ್ರೂಮ್ ಗ್ರೈಫೋಲಾ ಫ್ರೊಂಡೋಸಾ ಅಂತ ಬರುತ್ತೆ. ನೆಕ್ಸ್ಟ್ ಲಯನ್ಸ್ ಮಶ್ರೂಮ್, ಇವು ಮೆಡಿಸಿನಲ್ ಮಶ್ರೂಮ್. ಆಮೇಲೆ ಬರೋದು ನಮಗೆ ಇಂಪಾರ್ಟೆಂಟ್ ಬೇಕಾಗಿರೋದು ನಮಗ್ ತಿನ್ಲಿಕ್ಕೆ ಯೋಗ್ಯವಾದದ್ದು ಯಾವುದು ಅಂತ. ಅದರಲ್ಲಿ ಡಿಫರೆಂಟ್ ಇದಾವೆ. ಅದರಲ್ಲಿ ಬಂದ್ಬಿಟ್ಟು ಫಸ್ಟ್ ಬಟನ್ ಮಶ್ರೂಮ್. ಬಟನ್ ಮಶ್ರೂಮ್ ನಾವು ಕನ್ನಡದಲ್ಲಿ ಅದಕ್ಕೆ ಬಿಳಿಗುಂಡಿ ಅಣಬೆ ಅಂತ, ಬಿಳಿಗುಂಡಿ ಅಣಬೆ ಅಂತ ಕರಿತೀವಿ. ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಅಗಾರಿಕಸ್ ಬೈಸ್ಪೋರಸ್. ಆಮೇಲೆ ನೆಕ್ಸ್ಟ್ ಬರೋದು ಐಸ್ಟರ್ ಮಶ್ರೂಮ್. ಐಸ್ಟರ್ ಮಶ್ರೂಮ್ ಕನ್ನಡದಲ್ಲಿ ನಾವು ಚಿಪ್ಪಣಬೆ ಅಂತ ಕರಿತೀವಿ, ಚಿಪ್ಪಣಬೆ ಆರ್ ಡಿಂಗ್ರಿ ಮಶ್ರೂಮ್ ಅಂತ ಕರಿತೀವಿ. ಅದು ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಪ್ಲೂರಟಸ್ ಸೊಜಾರ್ಕಾಜು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಡಿಸ್ಟ್ರಾ. ಪ್ಯಾಡಿಸ್ಟ್ರಾ ಅಂದ್ರೆ ಕನ್ನಡದಲ್ಲಿ ನಾವು ಭತ್ತದ ಹುಲ್ಲಿನ ಅಣಬೆ ಅಂತ ಕರಿತೀವಿ. ದ ಸೈಂಟಿಫಿಕ್ ನೇಮ್ ವಲ್ವೇರಿಯಲ್ಲ ವಲ್ವೇಸಿ ಅಂತ. ಆಮೇಲೆ ಮಿಲ್ಕಿ ಮಶ್ರೂಮ್. ಮಿಲ್ಕಿ ಮಶ್ರೂಮ್ ಅಂದ್ರೆ ಕನ್ನಡದಲ್ಲಿ ನಾವು ಹಾಲು ಅಣಬೆ ಅಂತ ಕರಿತೀವಿ. ಅದಕ್ಕೆ ಸೈಂಟಿಫಿಕ್ ನೇಮ್ ಸೆಲೋಸಿಬಾ ಇಂಡಿಕಾ ಅಂತ ಕರಿತೀವಿ. ಇವು ಮುಖ್ಯವಾದದ್ದು, ಇಂಪಾರ್ಟೆಂಟ್ ಕಲ್ಟಿವೇಬಲ್ ಮತ್ತೆ ನಮಗೆ ತಿನ್ಲಿಕ್ಕೆ ಯೋಗ್ಯವಾದದ್ದು ಅಣಬೆಗಳು. ಇದು ಸಾಮಾನ್ಯವಾಗಿ ನಾವು ನಮ್ಮ ಭಾರತದಲ್ಲಿ ನಾವು ಬೆಳಿತೀವಿ. ಈಗ ಸುಮಾರು 10,000 ವಿಧದ ಅಣಬೆಯನ್ನ ನಾವು ಇಡೀ ಪ್ರಪಂಚದಲ್ಲಿ ನೋಡಬಹುದು. ಅದರಲ್ಲಿ ಸುಮಾರು 100 ಜಾತಿಯ ಅಣಬೆಗಳೇನಿದ್ದಾವೋ ಅವು ಬೇಸಾಯ ಯೋಗ್ಯವಾದಂತವು. ಅದರಲ್ಲಿ ಒಂದು 10-15 ಪ್ರಕಾರದ ಅಣಬೆಯನ್ನ ನಾವು ದೊಡ್ಡ ಪ್ರಮಾಣದಲ್ಲಿ ಬೇಸಾಯವನ್ನ ಮಾಡಬಹುದು. ಬಳಕೆಗೆ ಕೆಲವು ಏನಪ್ಪಾ ಅಂತ ಹೇಳಿದ್ರೆ ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂಥ ಕೆಲವೊಂದಷ್ಟು ಅಣಬೆಗಳು ಇದ್ದಾವೆ, ಮತ್ತೆ ನಾವು ಸೇವನೆಯನ್ನ ಮಾಡಲಿಕ್ಕೆ ಯೋಗ್ಯವಾದಂತಹ ಕೆಲವೊಂದಷ್ಟು ಅಣಬೆಗಳು ಇದ್ದಾವೆ. ಈ ಬಿಳಿಗುಂಡಿ ಅಣಬೆ, ಚಿಪ್ಪಣಬೆ, ಭತ್ತದ ಹುಲ್ಲಿನ ಅಣಬೆ ಮತ್ತೆ ಹಾಲಣಬೆ, ಇದಿಷ್ಟನ್ನ ನಾವು ಬೇಸಾಯ ಮಾಡಿ ಅಥವಾ ಬೆಳೆದುಕೊಂಡು ಸೇವನೆಯನ್ನು ಕೂಡ ಮಾಡಬಹುದು. ತಿನ್ನಲಿಕ್ಕೆ ಯೋಗ್ಯವಲ್ಲದ ಅಣಬೆಗಳು ಕೂಡ ಇದ್ದಾವೆ ಅಂತ ಹೇಳಿದ್ರಿ, ಅವುಗಳನ್ನ ಗುರುತಿಸತಕ್ಕಂಥದ್ದು ಹೇಗೆ? ಅಣಬೆಯಲ್ಲಿ ಸಾಮಾನ್ಯ ಡಿಫ್ರೆಂಟ್ ಟೈಪ್ಸ್ ಇದಾವೆ. ಅದರಲ್ಲಿ ಪಾಯ್ಸನಸ್ ಮಶ್ರೂಮ್ ಇದೆ, ಮೆಡಿಸಿನಲ್ ಮಶ್ರೂಮ್ ಇದೆ, ಆಮೇಲೆ ನಾವು ಎಡಿಬಲ್ ಮಶ್ರೂಮ್ ಅಂತ ಕರಿತೀವಿ, ತಿನ್ಲಿಕ್ಕೆ ಯೋಗ್ಯವಾದದ್ದು. ಸೊ ನಾವು ಹೆಂಗ್ ಕಂಡುಹಿಡಿಬಹುದು ಇದು ತಿನ್ಲಿಕ್ಕೆ ಯೋಗ್ಯವಾಗಿದೆ, ಇದನ್ನ ತಿನ್ಲಿಕ್ಕೆ ಅಯೋಗ್ಯವಾಗಿದೆ? ಅದನ್ನ ಫಸ್ಟ್ ಗೆ ನಾವು ಅದನ್ನ ಕಲರ್ ಅಂತ ಇರುತ್ತೆ. ನೀವು ಪಾಯ್ಸನಸ್ ಮಶ್ರೂಮ್ ಅಂತ ತಗೊಂಡ್ರೆ ಅದನ್ನ ನೋಡಿದ ತಕ್ಷಣ ನಿಮ್ಗೆ ಚೆನ್ನಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ, ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಣುತ್ತೆ ಅದರ ಮೇಲೆ. ಸೊ ಅದು ಒಂದು ಪಾಯಿಂಟ್. ಆದ್ರೆ ಇದರಲ್ಲಿ ನಾರ್ಮಲ್ ಕಲರ್, ಫ್ಯಾಮಿಲಿಯರ್ ಕಲರ್ ಇರುತ್ತೆ, ನಾರ್ಮಲ್ ಕಲರ್ ವೈಟ್ ಯೆಲ್ಲೋ ಕಲರ್. ಆದ್ರೆ ಇದರಲ್ಲಿ ಪಾಯ್ಸನಸ್ ಮಶ್ರೂಮ್ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಇರುತ್ತೆ, ರೆಡ್ ವೈಟ್ ಪಿಂಕ್ ಆ ತರ ಇರುತ್ತೆ, ಡಿಫ್ರೆಂಟ್ ಕಲರ್ ಸೇರಿ ಒಂದು ಆಗುತ್ತೆ. ಸೊ ಅದು ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ಟೇಸ್ಟ್. ನಾವು ಟೇಸ್ಟ್ ಮಾಡಿದ್ರೆ ಅದನ್ನ ತುಂಬಾ ಬಿಟ್ಟರ್ ಅನ್ಸುತ್ತೆ, ಕಹಿ ಅನ್ಸುತ್ತೆ. ಆದ್ರೆ ನಾವು ಎಡಿಬಲ್ ಮಶ್ರೂಮ್ ಏನಂತೀವಲ್ಲ, ಯೋಗ್ಯವಾದ ತಿಂದ್ರೆ ಸ್ವಲ್ಪ ಸ್ವೀಟ್ನೆಸ್ ತರ ಸ್ವಲ್ಪ ರುಚಿ ರುಚಿ ಟೈಪ್ ಇರುತ್ತೆ, ಅದು ಒಂದು ಇದ್ ಮಾಡಬಹುದು. ಆ ತರ ನಾವು ಇದ್ ಮಾಡಬಹುದು. ಸಾಮಾನ್ಯವಾಗಿ ತಿನ್ನ ಅಂತ ಅಣಬೆ ಯಾವ್ದು, ತಿಂದೇ ಇರ ಅಂತ ಅಣಬೆ ಯಾವ್ದು ಅಂತ ಹೇಳಿ ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ಗೊತ್ತು. ಮೊದಲಿಂದಲೂ ಕೂಡ ಅದೊಂದು ರೀತಿ ನೆನಪಿನಲ್ಲಿ ಉಳ್ಕೊಂಡು ಬಂದಿರತಕ್ಕಂಥದ್ದು. ಆ ರೀತಿನೂ ಕೂಡ ಗುರುತ್ ಮಾಡಬಹುದು. ನೀವ್ ಹೇಳಿದಾಗೆ ಅದರ ಬಣ್ಣ, ಆಕಾರ ಮತ್ತೆ ಅದರ ಒಂದು ರುಚಿಯ ಮೇಲೆ ನಾವು ತಿನ್ನುವಂತದ್ದು ಯಾವ್ದು, ತಿಂದೇ ಇರುವಂತದ್ದು ಯಾವ್ದು ಅಂತ ಹೇಳಿ ನಾವು ವರ್ಗೀಕರಣವನ್ನ ಮಾಡಬಹುದು. ಹೌದು, ಇನ್ನೊಂದೇನಂದ್ರೆ ಅದನ್ನ ನಾವು ಅಣಬೆ ಅಂತ ಇದೆ, ಇದ್ಮೇಲೆ ಅದನ್ನ ನಾವು ಕಟ್ ಮಾಡಿದ್ರೆ ಅದನ್ನ ಸ್ವಲ್ಪ ಹೊತ್ತು ಬಿಟ್ರೆ ನಾವು ಅದು ಕಲರ್ ಕಾಣುತ್ತೆ. ಓಹೋ, ಪಾಯ್ಸನಸ್ ಮಶ್ರೂಮ್ ಅಲ್ಲಿ ರೆಡ್ ಕಲರ್ ತರ ಬರುತ್ತೆ. ಓಕೆ, ಆದ್ರೆ ನಾವು ಸಾಮಾನ್ಯವಾಗಿ ನಾವು ತಿನ್ನುವಂತ ಎಡಿಬಲ್ ಮಶ್ರೂಮ್ ಏನಿದ್ರೆ ಅದನ್ನ ಕಟ್ ಮಾಡಿದ್ರೆ ಸ್ವಲ್ಪ ಹೊತ್ತು ಬಿಟ್ರೆ ಅದನ್ನೇನು ಕಾಣೋದಿಲ್ಲ. ಸೊ ಅದನ್ನ ಒಂದು ಕಂಡು ಹಿಡಿಬಹುದು. ಅದರಲ್ಲಿ ನಾವು ಯಾವುದು ತಿನ್ಲಿಕ್ಕೆ ಯೋಗ್ಯವಾಗಿದ್ದು, ತಿನ್ಲಿಕ್ಕೆ ಅಯೋಗ್ಯವಾಗಿದ್ದು ಅಂತ ಹೇಳಿ ಈ ಪ್ರಕಾರದಲ್ಲಿ ನಾವು ಅದನ್ನ ಕಂಡುಹಿಡಿಬಹುದು. ಸುಮಾರು ಒಂದು 10-15 ತರದ ಅಣಬೆಯನ್ನ ನಾವು ಬೆಳಿಬಹುದು ಅಥವಾ ಸಾಗುವಳಿಯನ್ನ ಮಾಡಬಹುದು ಅಂತ ಹೇಳಿದ್ರಿ. ಹೇಗೆ ಮಾಡ್ತಕ್ಕಂಥದ್ದು ಅಣಬೆಯನ್ನ ಬೆಳೆಯುವಂತದ್ದು ಹೇಗೆ? ಆಕ್ಚುಲಿ ಇಲ್ಲಿ ನಮ್ಮ ಭಾರತದಲ್ಲಿ ಬಂದ್ಬಿಟ್ಟು ಜಾಸ್ತಿ ಬೆಳೆಯೋದು ನಮ್ದು ಇಂಡಿಯಾದಲ್ಲಿ ಬಟನ್ ಮಶ್ರೂಮ್. ಅದಕ್ಕೆ ಬಟನ್ ಮಶ್ರೂಮ್ ಅಂತಾನೆ ಕರೀತಾರೆ, ಬಿಳಿಗುಂಡಿ ಅಣಬೆ ಅಂತ. ಆದ್ರೆ ನಮ್ ಕರ್ನಾಟಕದಲ್ಲಿ ಜಾಸ್ತಿ ಬೆಳೆಯೋದು ಆಯಿಸ್ಟರ್ ಮಶ್ರೂಮ್, ಚಿಪ್ಪಣಬೆ ಆರ್ ಇದು ಡಿಂಗ್ರಿ ಮಶ್ರೂಮ್ ಅಂತ ಕರಿತೇವೆ. ಅದು ಬೆಳಿಬೇಕಂದ್ರೆ ದೇರ್ ಆರ್ 3 ಹಂತಗಳು ಇದಾವೆ. ಒಂದು ಬಂದ್ಬಿಟ್ಟು ಅಣಬೆ ಅಂಗಾಂಶ ಕೃಷಿ, ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಅಣಬೆ ಬೀಜೋತ್ಪಾದನೆ, ಮೂರನೇ ಬಂದ್ಬಿಟ್ಟು ಅಣಬೆ ಬೆಳೆಯುವಿಕೆ. ಈ ತರ 3 ಹಂತಗಳಲ್ಲಿ ನಾವು ಇದನ್ನ ಇದ್ ಮಾಡಬಹುದು. ಇದರ ವಿವರವಾಗಿ ಹೇಳಿ ಸರ್. ಈಗ ಅಂಗಾಂಶ ಕೃಷಿಯಲ್ಲಿ ನಾವು ಅಣಬೆಯನ್ನ ಹೇಗೆ ಮಾಡ್ತಕ್ಕಂಥದ್ದು? ಫಸ್ಟ್ ಬಂದ್ಬಿಟ್ಟು ಅಣಬೆ ಅಂಗಾಂಶ ಕೃಷಿ. ಇದರಲ್ಲಿ ಮುಖ್ಯವಾಗಿ ಬೇಕಾದಂತೂ ಸಿದ್ಧ ಶುದ್ಧೀಕರಣ, ಅಂದ್ರೆ ಅದಕ್ಕೆ ನಮ್ಗೆ ಬೇಕಾಗಿರೋದು ಪ್ರಯೋಗಾಲಯ. ಹೌದು, ಪ್ರಯೋಗಾಲಯ ಬೇಕು, ಮತ್ತೆ ಸಂಶೋಧನಾ ಕೇಂದ್ರ ಬೇಕು. ಅದನ್ನ ಸಾಮಾನ್ಯವಾಗಿ ರೈತರಾಗ್ಲಿ ಯುವಕರು ಆಗ್ಲಿ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಬೇಕಾದಂತ ಒಂದು ಸಾಮಾನ್ಯವಾಗಿ ಲ್ಯಾಮಿನಾರ್ ಏರ್ ಫ್ಲೋ ಬೇಕು, ಆಟೋಕ್ಲೇವ್ ಬೇಕು, ಈ ತರದ ನಮಗೆ ಡಿಫ್ರೆಂಟ್ ಆಗಿ ವಸ್ತುಗಳು ಬೇಕು ಅದನ್ನ ಬೆಳಿಲಿ ಇದ್ ಮಾಡ್ಲಿಕ್ಕೆ ಅಂತ. ಸೊ ಇದನ್ನ ನಾವು ಪ್ರಯೋಗಾಲಯಲ್ಲಿ ನಾವು ಮಾಡಬಹುದು. ಸೊ ಇದನ್ ಬಿಟ್ಟು ಫಸ್ಟ್ ಗೆ ನಾವು ಬಂದ್ಬಿಟ್ಟು ಅದಕ್ಕೆ ಬೇಕಾಗಿರೋದು ಸ್ವಚ್ಛದಾದಂತ ಒಂದು ರೋಗ ಇಲ್ಲದಂತ ಒಂದು ಅಣಬೆವನ್ನು ನಾವು ತಗೊಳ್ಬೇಕು. ಆಮೇಲೆ ನಾವು ಲ್ಯಾಮಿನಾರ್ ಏರ್ ಫ್ಲೋ ಮುಂದೆ ಅದ್ರ ಮುಂದೆ ಕುಳಿತುಕೊಂಡು ಅಣಬೆ ಸಣ್ಣ ತುಂಡಿಯಾಗಿ ಮಾಡಿಕೊಂಡು ನಂತರ ಅದನ್ನ ಒಂದು ಮೇಡಿಯಾದಲ್ಲಿ ಹಾಕ್ತೀವಿ. ಮೇಡಿಯಾ ಅಂದ್ರೆ ಯಾವ್ದಂದ್ರೆ ಅದು ಪೊಟ್ಯಾಟೋ ಡೆಕ್ಸ್ಟ್ರೋಸ್ ಅಗಾರ್ ಅಂತ ಹಾಕಿ ಅದು ಮಾಡಿದ್ಮೇಲೆ ಅದರೊಳಗೆ ನಾವು ಅಣಬೆ ಭಾಗ ಏನಿದೆಯಲ್ಲ ಅದ್ರೊಳಗೆ ಹಾಕ್ತೀವಿ. ಹಾಕಿ ಆಮೇಲೆ ಅದನ್ನು 7-10 ದಿವಸ ನಾವು ಹಾಗೆ ಬಿಟ್ಟಿರ್ತೀವಿ, ಹಾಗೆ ಬಿಟ್ಟಿರ್ಬೇಕು. ಆಮೇಲೆ ಬೀಜ ಕಣಗಳು ಉತ್ಪತ್ತಿ ಆಗುತ್ತೆ, ಇದರಿಂದ ನಾವು ಮುಂದೆ ಸ್ಪಾನ್ ಮಾಡಬಹುದು. ಬೀಜೋತ್ಪಾದನೆಯನ್ನ ಮಾಡ್ತಕ್ಕಂಥದ್ದು ಹೇಗೆ? ಬೀಜೋತ್ಪಾದನೆ ಅಂದ್ರೆ ಸಾಮಾನ್ಯವಾಗಿ ನಾವು ಇದಕ್ಕೆ ಸ್ಪಾನ್ ಅಂತ ಕರಿತೀವಿ. ಸ್ಪಾನಿಂಗ್ ರಾಗಿ ಆಗ್ಲಿ, ಜೋಳ ಆಗ್ಲಿ, ಗೋಧಿ ಆಗ್ಲಿ, ಭತ್ತ ಆಗ್ಲಿ, ಮೆಕ್ಕೆಜೋಳ ಆಗ್ಲಿ, ಮುಸುಕಿನ ಜೋಳ ಆಗ್ಲಿ, ಕಬ್ಬಿನ ತ್ಯಾಜ್ಯಗಳು ಆಗ್ಲಿ, ಈ ತರ ಅನ್ನೋದು ನಾವು ಯೂಸ್ ಮಾಡಬಹುದು, ಸ್ಪಾನ್ ರೆಡಿ ಮಾಡಬಹುದು. ಇದರಲ್ಲಿ ಮುಖ್ಯವಾದದಂದ್ರೆ ಇದರಲ್ಲಿ ಮುಖ್ಯವಾದದ್ದು ನಾವು ಯೂಸ್ ಮಾಡೋದು ಜಾಸ್ತಿ ಜೋಳ ಮತ್ತೆ ಭತ್ತ. ಯಾಕಂದ್ರೆ ಶಿಲೀಂಧ್ರ ಏನಿದೆ ಅಲ್ಲ ಅದಕ್ಕೆ ಬೆಳವಣಿಗೆ ಏನ್ ಇರುತ್ತೆ, ಅದಕ್ಕೆ ಬೆಳವಣಿಗೆ ಏನೇನ್ ಬೇಕಾಗಿರುತ್ತೆ ಅದನ್ನ ಜಾಸ್ತಿ ಅಂಶ ಇದರಲ್ಲಿ ಇರುತ್ತೆ. ಸೊ ಅದಕ್ಕೆ ನಾವು ಜೋಳ ಮತ್ತೆ ಭತ್ತ ಯೂಸ್ ಮೆಜಾರಿಟಿ ನಾವು ಜಾಸ್ತಿ ಯೂಸ್ ಮಾಡೋದು ಜೋಳ. ಅಂತಂದ್ರೆ ಸಣ್ಣ ಜೋಳ ಬರುತ್ತಲ್ಲ, ಬಿಳಿ ಜೋಳ ಬರುತ್ತಲ್ಲ, ಜೋಳ ಬರುತ್ತಲ್ಲ, ಅದು ನಾರ್ಮಲ್ ಆಗಿ ಮಾಡ್ತಾರಲ್ಲ ಅದನ್ನು. ಸೊ ಮೊದಲನೇದಾಗಿ ಜೋಳವನ್ನು ತೆಗೆದುಕೊಂಡು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಬೇಕು. ಆಮೇಲೆ ನೆನೆಸಿರುವಾಗ ಏನು ಆಗುತ್ತೆ ಅಂದ್ರೆ ಕಸ ಕಡ್ಲಿ ಅದು ಏನು ಇರುತ್ತಲ್ಲ ಅದನ್ನೆಲ್ಲ ಬೇರ್ಪಡಿಸಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ನಂತರ ಇನ್ನೊಂದು ಪಾತ್ರೆನಲ್ಲಿ ವರ್ಗಾಯಿಸ್ಬಿಟ್ಟು ಆ ಪಾತ್ರೆಯಲ್ಲಿ ನೀರು ಹಾಕಿ ನಾವು ಏನು ಜೋಳ ಇರುತ್ತಲ್ಲ ಅದನ್ನ ನಾವು ಬೇಯಿಸ್ಬೇಕು ಒಂದು 1/2 ತಾಸು ಮತ್ತೆ 1/2 ತಾಸಿನಿಂದ 45 ನಿಮಿಷವರೆಗೂ ನಾವು ಬೇಯಿಸ್ಬೇಕು. ಆಮೇಲೆ ಬೇಯಿಸಿದ ಟೈಮಲ್ಲಿ ನಾವು ಏನು ಕಾಳಜಿ ವಹಿಸ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಬೀಜದ ಸಿಪ್ಪೆ ಯಾವುದೇ ಕಾರಣಕ್ಕೂ ಒಡೆದೋಗ್ಬಾರ್ದು, ಆತರ ನಾವು ಬೇಯಿಸ್ಬೇಕು. ನೆಕ್ಸ್ಟ್ ಇದನ್ ಯಾಕೆ ನಾವು ಬೇಯಿಸ್ಬೇಕು ಅದ್ರ ನಿಮ್ಗೆ ಬರ್ಬೋದಲ್ಲ ಕ್ವಶನ್ ಅಂತ. ಯಾಕಂದ್ರೆ ರೀಸನ್ ಅಂದ್ರೆ ಬೀಜದ ಸುತ್ತಮುತ್ತ ಇರೋದು ಸೂಕ್ಷ್ಮ ಜೀವಿಗಳು ಅದನ್ನ ಕಂಟಾಮಿನೇಟ್ ಮಾಡುತ್ತೆ, ಅದನ್ನ ಸಾಯಿಸ್ಲಿಕ್ಕೆ ನಾವು ಬಯಸ್ತೀವಿ. ಆಮೇಲೆ ನಂತರ ನೀರನ್ನು ನಾವು ಬಸಿಬೇಕು. ಆಮೇಲೆ ಬಸಿದ್ಮೇಲೆ ಬೀಜಗಳು ಏನಿದಾವ ಎಲ್ಲ ಹೊರಗಡೆ ತೆಗೆದು ಸ್ವಚ್ಛವಾದ ನೆಲದ ಮೇಲೆ ಒಂದು ಬಟ್ಟೆಯನ್ನು ಹಾಸಿ ಅದರ ನಂತರ ಜೋಳನ ಹರಡಬೇಕಾಗುತ್ತೆ, ಹರಡಬೇಕು. ಆಮೇಲೆ ಇದರಲ್ಲಿ ಏನು ಕಾಳಜಿ ವಹಿಸ್ಬೇಕಂದ್ರೆ ಹರಡುವಾಗ ಅದರಲ್ಲಿ 55-60% ತೇವಾಂಶ ಇರಬೇಕು ಆ ಜೋಳದಲ್ಲಿ ಇರಬೇಕು. ಆ ರೀತಿ ನಾವು ವರ್ಗಾಯಿಸ್ಬೇಕು. ಸೊ ಆಮೇಲೆ ನಂತರ 2-3% ಅದರಲ್ಲಿ ನಾವು ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಬರುತ್ತೆ ಕೆಮಿಕಲ್ ಆರ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅದ್ರ ಜೊತೆ ನಾವು ಬೀಜಗಳು ಏನಿದಾವಲ್ಲ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನಂತರ ಏನಿರುತ್ತೆ ಅಂದ್ರೆ ಅದನ್ನ ಪಾಲಿಥಿನ್ ಕವರ್ ಆರ್ ಪಾಲಿಪ್ರೊಪಿನಿಲ್ ಕವರ್ ಅಂತ ಬರುತ್ತೆ ಅದರಲ್ಲಿ ನಾವು 250-300 ಗ್ರಾಂ ಅಷ್ಟು ನಾವು ಹಾಕ್ಬೇಕು ಒಂದೊಂದು ಕವರ್ ಅಲ್ಲಿ ಹಾಕ್ಬಿಟ್ಟು ಅದನ್ನ ತುಂಬಬೇಕು. ತುಂಬಿಟ್ಟು ನಂತರ ಅದ್ರ ಒಳಗಡೆ ಏನ್ ಗಾಳಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು. ತೆಗೆದು ಆಮೇಲೆ ಸ್ಟೆಪ್ಲರ್ ಇಂದ ಆರ್ ರಬ್ಬರ್ ಬ್ಯಾಂಡ್ ಇಂದ ನಾವು ಕಟ್ಟಬೇಕು. ಆದ್ಮೇಲೆ ಅದನ್ನ ನಾವು ಪಾಲಿಥಿನ್ ಕವರ್ ಅಲ್ಲಿ ಹಾಕಿದ್ಮೇಲೆ ಅದನ್ನ ನಾವು ಡೈರೆಕ್ಟ್ ಆಗಿ ಆಟೋಕ್ಲೇವ್ ಮಾಡ್ಬೇಕು. ಆಟೋಕ್ಲೇವ್ ಅಂತ ಬರುತ್ತೆ. ಆಟೋಕ್ಲೇವ್ ಯಾಕೆ ಮಾಡ್ಬೇಕಂದ್ರೆ ಇದು ತೀರ ಶುದ್ಧೀಕರಣಗೋಸ್ಕರ ನಾವು ಮಾಡ್ತೀವಿ. ಇಟ್ಟಿದ್ಮೇಲೆ ಕನಿಷ್ಠ ಪಕ್ಷ 15-20 ನಿಮಿಷ ನಾವು ಅದರಲ್ಲಿ ಅಷ್ಟು ನಾವು ಆಟೋಕ್ಲೇವ್ ಮಾಡಬೇಕು. ಯಾಕೆ ಮಾಡ್ಬೇಕು ಅಂದ್ರೆ ಅದರಲ್ಲಿ ಕಂಪ್ಲೀಟ್ ಆಗಿ ಸೂಕ್ಷ್ಮ ಜೀವಾಣುಗಳು ಏನ್ ಇರ್ತಾವಲ್ಲ ಅದನ್ನು ಹೋಗ್ಬೇಕು, ಅದು ಸತ್ತು ಹೋಗ್ಬೇಕು. ಇಲ್ಲ ಅಂದ್ರೆ ನಮ್ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಕಂಟಾಮಿನೇಷನ್ ಆಗುತ್ತೆ, ನಿಮಗೆ ಮಶ್ರೂಮ್ ಬರೋದಿಲ್ಲ, ಅಣಬೆ ಬರೋದಿಲ್ಲ. ಸೊ ಅದು ಇದನ್ನೆಲ್ಲ ನಾವು ಇದ್ ಮಾಡ್ಬೇಕು ಅಂತ. ಆಮೇಲೆ ನಂತರ ಅದನ್ನ ಹೊರಗಡೆ ತೆಗೆದ್ಬಿಟ್ಟು ಅದನ್ನ ನಾವು ತನ್ನಾಗ್ಲಿಕ್ಕೆ ಬಿಡ್ಬೇಕು. ಆಮೇಲೆ ಅದನ್ನ ಆಟೋಕ್ಲೇವ್ ಮಾಡ್ಬಿಟ್ಟು ನೆಕ್ಸ್ಟ್ ನಂತರ ಅದನ್ನ ಹೊರಗಡೆ ತೆಗೆದ್ಬಿಟ್ಟು ನಾವು ಕೂಲ್ ಮಾಡ್ತೀವಿ ಅಥವಾ ತನ್ನಾಗ್ಲಿಕ್ಕೆ ಬಿಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ನಮ್ ಕಡೆ ಇರೋದೇನು ಇದು ಇದೆಯಲ್ಲ ಅಂಗಾಂಶ ಕೃಷಿ ಏನ್ ಮಾಡಿದೀವಲ್ಲ ಕೃಷಿಯಿಂದ ಬಂದಿರಕಂತ ಅಣಬೆ ಏನಿದೆ ಅಲ್ಲ ನಾವು ಮೇಡಿಯಾದಲ್ಲಿ ಹಾಕಿರ್ತೀವಲ್ಲ ಅದನ್ನ ತಗೊಂಡು ನಾವು ಪಾಲಿಥಿನ್ ಕವರ್ ಅಲ್ಲಿ ಏನ್ ಸೀಡ್ಸ್ ಇದಾವಲ್ಲ ಅಂದ್ರೆ ಬೀಜಗಳು ಅದರಲ್ಲಿ ನಾವು ಹಾಕ್ಬೇಕು, ಸ್ವಲ್ಪ ತೆಗೆದು ಹಾಕ್ಬೇಕು. ಹಾಕಿ ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಇನ್ಕ್ಯುಬೇಷನ್ ಅಂದ್ರೆ ಒಂದು 15-20 ದಿನ ಹಂಗೆ ಬಿಡ್ಬೇಕು ನಾವು. ಆಮೇಲೆ ನಿಮ್ಗೆ ಲಾಸ್ಟಿಗೆ ಫುಲ್ ವೈಟ್ ಬರುತ್ತೆ, ವೈಟ್ ಪೌಡ್ರಿ ಟೈಪ್ ಬರುತ್ತೆ ಕವರ್ ಅಲ್ಲಿ, ಅದಕ್ಕೆ ನಾವು ಅಣಬೆ ಬೀಜ ಅಂತ ಕರಿತೀವಿ. ಅದನ್ನ ರೈತರು ಮಾಡ್ಲಿಕ್ಕಾಗಲ್ಲ, ಯಾವ ಯುವಕರು ಮಾಡ್ಲಿಕ್ಕಾಗಲ್ಲ. ಅದನ್ನ ಸಾಮಾನ್ಯವಾಗಿ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ IIHR ನಿಮ್ಗೆ ಸಾಮಾನ್ಯವಾಗಿ ಸಿಗುತ್ತೆ. ಅಲ್ಲಿ ತಾವು ಇದನ್ನ ಮಾಡ್ಕೊಂಡು ದುಡ್ಡು ಕೊಟ್ಟು ನಾವು ಪರ್ಚೇಸ್ ಮಾಡ್ಕೋಬಹುದು. ಅಂತಂದ್ರೆ ಇದು ಅಣಬೆಯ ಬೀಜೋತ್ಪಾದನೆಯನ್ನ ಮಾಡ್ತಕ್ಕಂಥದ್ದು ಹೇಗೆ ಅಂತ ಹೇಳಿ, ಇದನ್ನ ಸಾಮಾನ್ಯ ರೈತರಾಗ್ಲಿ ಸಾಮಾನ್ಯ ಜನರಾಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನ ಪ್ರಯೋಗಾಲಯದಲ್ಲಿ ವಿಜ್ಞಾನಿಗಳೇ ಮಾಡಬೇಕಾಗುತ್ತೆ. ಹೀಗೆ ಬೀಜೋತ್ಪಾದನೆಯನ್ನ ಮಾಡಿಕೊಡ್ತಾರೆ. ಬೀಜೋತ್ಪಾದನೆ ಆದ ನಂತರ ಈ ಬೀಜ ನಮಗೆ ಸಾಮಾನ್ಯವಾಗಿ IIHR ಅಲ್ಲಿ ಸಿಗುತ್ತೆ, ನೀವು ಹೇಳಿದಾಗೆ. ಅದನ್ನ ತಂದು ಬೇಸಾಯ ಮಾಡ್ತಕ್ಕಂಥದ್ದು ಹೇಗೆ, ಅದ್ರ ಬಗ್ಗೆ ವಿವರವಾಗಿ ಹೇಳಿ. ನೆಕ್ಸ್ಟ್ ಬಂದ್ಬಿಟ್ಟು ಅಣಬೆ ಬೆಳೆ ಬೆಳೆಯೋಕೆ, ಅದರಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ ತಾಜ್ಯ ವಸ್ತುಗಳು ಏನಿದೆ ಅಲ್ಲ. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಹಸುವಿಗೆ ಆಗ್ಲಿ ಅವರಿಗೆ ತಿನ್ಲಿಕ್ಕೆ ಅಂತ ಕೊಡ್ತಾರೆ. ಮತ್ತೆ ಎಲ್ಲಾನು ಕೊಡ್ಲಿಕ್ಕಾಗಲ್ಲ, 50% ಅಷ್ಟು ಕೊಡ್ತಾರೆ, 50% ನಾವು ಸುಟ್ಟಾಕ್ತಿವಿ. ಅದರಿಂದ ನಮಗೆ ಏನಾಗ್ತಿದೆ, ವಾತಾವರಣ ನಿರ್ಮೂಲನೆ ಆಗ್ತಿದೆ. ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕಲ್ಲ, ಇದಕ್ಕೆ ಬೇರೆ ಪರಿಹಾರ ನೋಡ್ಬೇಕಾಗುತ್ತೆ. ಬೇರೆ ಪರಿಹಾರ ಅಂದ್ರೆ ನಾವು ಅಣಬೆಯಲ್ಲಿ ಇದನ್ನ ನಾವು ಯೂಸ್ ಮಾಡಬಹುದು. ಸಾಮಾನ್ಯ ತಾಜ್ಯ ವಸ್ತುಗಳು ಯಾವ್ದು ಅಂದ್ರೆ ಭತ್ತದ ಹುಲ್ಲು ಆಗ್ಲಿ, ಹೌದು, ರಾಗಿ ಹುಲ್ಲು, ನವಣೆ, ಜೋಳದ ಹುಲ್ಲು, ಕಬ್ಬಿನ ತಾಜ್ಯ ವಸ್ತುಗಳು. ಸಾಮಾನ್ಯವಾಗಿ ರೀಸೆಂಟ್ ಆಗಿ ತೊಗರಿ ಸಿಪ್ಪೆನು ಯೂಸ್ ಮಾಡ್ತಿದ್ದಾರೆ. ತೊಗರಿ ಸಿಪ್ಪೆ ಅದನ್ನ ನಾವು ಕಾಮನ್ ಆಗಿ ನಾವು ಯೂಸ್ ಮಾಡ್ತೀವಿ. ಜೋಳದ ಸಿಪ್ಪೆನ ಬಳಕೆ ಮಾಡಬಹುದು, ಜೋಳದ ಸಿಪ್ಪೆನು ಮಾಡಬಹುದು. ಇದರಲ್ಲಿ ಜಾಸ್ತಿ ಮಾಡೋದು ಅಂದ್ರೆ ಭತ್ತದ ಹುಲ್ಲು. ಭತ್ತದ ಹುಲ್ಲು ಅದರಲ್ಲಿ ಫಸ್ಟ್ ಗೆ ನಾವು ಏನ್ ಮಾಡ್ಬೇಕಂದ್ರೆ, ಭತ್ತದ ಒಣ ಹುಲ್ಲನ್ನು ತಗೊಂಡು ಅದನ್ನ 2-3 inches ನಾವು ಚಿಕ್ಕದಾಗಿ ಕತ್ತರಿಸಬೇಕು. ಆಮೇಲೆ ಅದನ್ನ ನಾವು ದೊಡ್ಡ ಪಾತ್ರೆಯಲ್ಲಿ ಹಾಕಿ 4-6 hours ಅದನ್ನ ನೆನೆಸ್ಬೇಕು. 4-6 hours ಆಮೇಲೆ ಅದನ್ನ ಭತ್ತದ ಹುಲ್ಲು ಏನ್ ಇದೆ ಅಲ್ಲ ನಾವು ಕಟ್ ಮಾಡಿದ್ದು, ಅದನ್ನ 150 gauge ಇರ್ತಕ್ಕಂತ ಒಂದು ಪಾಲಿಥಿನ್ ಕವರ್, ಅದರಲ್ಲಿ ಈ ಹುಲ್ಲನ್ನು ಹಾಕಿ ಅದನ್ನ ಮತ್ತೆ ಕಟ್ಟಿ ಆಮೇಲೆ ಆಟೋಕ್ಲೇವ್ ಮಾಡ್ಬೇಕು. ಯಾಕೆ ಮಾಡ್ಬೇಕಂದ್ರೆ, ಇದರಲ್ಲಿ ಹುಲ್ಲಲ್ಲೂ ಇರ್ತಕ್ಕಂಥ ಜೀವಗಳು ಅಂತೂ ಅದನ್ನ ಸತ್ತೋಗ್ಬೇಕು, ಅದಕ್ಕೆ ನಾವು ಆಟೋಕ್ಲೇವ್ ಮಾಡ್ತೀವಿ. ಸೊ ಆಮೇಲೆ ಇದು 1 hour ಕಾಲ ನಾವು ಪಾಶ್ಚರೀಕರಿಸಬೇಕು. ಕವರ್ ಅನ್ನು ಹೊರಗಡೆ ತೆಗೆದುಬಿಟ್ಟು ಮತ್ತೆ ನಾವು ಸ್ವಚ್ಛವಾದ ನೆಲದ ಮೇಲೆ ಒಂದ್ ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೆ ನಾವು ಹರಡ್ತೀವಿ. ಈ ಹುಲ್ಲ ಏನಿದೆ ಅಲ್ಲ ನಾವು ಹರಡ್ತೀವಿ. ಆಮೇಲೆ ನಂತರ ಅದನ್ನ ಪುನಃ 60% ಅಷ್ಟು ತೇವಾಂಶ ಇರೋ ಹಾಗೆ ನಾವು ಹರಿಸ್ಬೇಕು. ಅದು ಒಂದು ಕಾಳಜಿ ವಹಿಸ್ಬೇಕು ನಾವು ಹರಡುವಾಗ, ಅದರಲ್ಲಿ ತೇವಾಂಶ 60% ಇರ್ಲೇಬೇಕು. ಇದರಲ್ಲಿ ಕಾಳಜಿ ವಹಿಸ್ಬೇಕಂದ್ರು ಏನ್ ವಹಿಸ್ಬೇಕಂದ್ರೆ, ಆ ಹುಲ್ಲು ಏನಿರುತ್ತಲ್ಲ ಅದನ್ನ ನಾವು ಹಿಂಡಿದರೆ ಯಾವುದೇ ಕಾರಣಕ್ಕೂ ನೀರು ಬರಬಾರ್ದು, ಕೈಯಿಂದ ಬರಬಾರ್ದು. ಆ ತರ ನಾವು ನೋಡ್ಕೋಬೇಕು. ನಂತರ ಪಾಲಿಥಿನ್ ಕವರ್ ತಗೊಂಡು ಅದರೊಳಗೆ ನಾವು ಆಲ್ಕೋಹಾಲ್ ಇಂದ ಎಲ್ಲ ಒರೆಸ್ಬೇಕು ಫಸ್ಟ್ ಗೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಆ ಹುಲ್ಲು ಏನಿದೆ ಅಲ್ಲ ಒಂದು 4-5 inches ವರೆಗೂ ನಾವು ಅದನ್ನ ಪಾಲಿಥಿನ್ ಕವರ್ಗಳ ಹಾಕ್ಬೇಕು. ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ಬೇಕು. ಆದ್ಮೇಲೆ ನಮ್ ಕಡೆ ಏನ್ ಅಣಬೆ ಬೀಜ ಏನಿದೆ ಅಲ್ಲ ಕವರ್, ಅದನ್ನ ತೆಗೆದ್ಬಿಟ್ಟು ಅದರಿಂದ ಸ್ವಲ್ಪ ಬೀಜಗಳನ್ನು ತಗೊಂಡು ಆಮೇಲೆ ಸುತ್ತ ಹಾಕೋದು. ಪಾಲಿಥಿನ್ ಕವರ್ ಅಲ್ಲಿ ನೀವು ಏನ್ ಭತ್ತದ ಹುಲ್ಲು ಹಾಕಿದ್ದೀರಲ್ಲ ಅದ್ರ ಮೇಲೆ ಸುತ್ತ ಹಾಕ್ಬೇಕು. ಸುತ್ತ ಹಾಕ್ಬಿಟ್ಟು ಈ ತರ ಮತ್ತೆ ಸೇಮ್ 4-5 inches ಮತ್ತೆ ಭತ್ತದ ಹುಲ್ಲು ಹಾಕಿ ಪ್ರೆಸ್ ಮಾಡಿ ಮತ್ತೆ ಬೀಜವನ್ನು ಹಾಕ್ಬೇಕು. ಆಮೇಲೆ ಅದು ಒಂದು 3-4 ಲೇಯರ್ ವರೆಗೂ ನಾವು ಹಾಕ್ಬೇಕು. ಹಾಕ್ಬಿಟ್ಟು ಲಾಸ್ಟ್ ಗೆ ಏನು ಉಳಿಯುತ್ತೆ ಅಲ್ಲ ಒಂದು ಸ್ಪಾನ್ ಅಲ್ಲಿ ಬೀಜಗಳು, ಆಮೇಲೆ ಮೇಲೆ ಹರಡಿಸ್ಬೇಕು. ಹರಡಿಸಿ ಆದ್ಮೇಲೆ ನಾವು ಮೇಲಿಂದ ಏನಿದೆ ಅಲ್ಲ ರಬ್ಬರ್ ಬ್ಯಾಂಡ್ ಇಂದ ನಾವು ಕಟ್ತೀವಿ, ಗಾಳಿ ಹೋಗದ ಹಾಗೆ ಕಟ್ತೀವಿ. ಟೈಟ್ ಆಗಿ ಕಟ್ಟಬೇಕು. ಆಮೇಲೆ ಸುತ್ತಮುತ್ತ ಪಾಲಿಥಿನ್ ಕವರ್ ಅಲ್ಲಿ 4-5 holes ಮಾಡ್ಬೇಕು ಸುತ್ತಲೂ ಕೂಡ. ಯಾಕೆ ಮಾಡ್ಬೇಕು ಅಂದ್ರೆ, ಒಳಗಡೆ ಇರ್ತಕ್ಕಂತ ಒಂದು ಅಣಬೆ, ಅಣಬೆಗೆ ಉಸಿರಾಡಬೇಕು, ಗಾಳಿ ಬೇಕಾಗುತ್ತೆ. ಅದಕ್ಕೆ ನಾವು 4-5 holes ಮಾಡ್ಬೇಕು. ಸೊ ಆಮೇಲೆ ಅದನ್ನ ಕವರ್ ಏನಿದೆ ಅಲ್ಲ ನಾವು ಈ 15-20 days ಅಷ್ಟು ನಾವು ದಿನಗಳವರೆಗೂ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಅಂತೀವಿ, ಅದನ್ನ ಇಡಬೇಕು ಒಂದು ಡಾರ್ಕ್ ಚೇಂಬರ್ ಅಲ್ಲಿ. ನಾವು ಅದನ್ನ ಕವರ್ಸ್ ಏನ್ ಮಾಡಿದೀವಲ್ಲ ಅದನ್ನೆಲ್ಲ ಡಾರ್ಕ್ ಚೇಂಬರ್ ಅಲ್ಲಿ ನಾವು ಇಡ್ತೀವಿ ಒಂದು 15-20 days. ಆಮೇಲೆ ಏನಾಗುತ್ತೆ ಅಂದ್ರೆ, ಶಿಲೀಂಧ್ರ ಏನಿದೆ ಅಲ್ಲ ಅದನ್ನ ಎಲ್ಲ ಹುಲ್ಲಿದ ಮೇಲೆ ಬಳಸ್ಕೊಡುತ್ತೆ, ನಿಮಗೆ ಒಂಥರ ವೈಟ್ ಫುಲ್ ವೈಟ್ ತರ ಕಾಣುತ್ತೆ. ಅದ್ರ ಮೇಲೆ ಗೊತ್ತಾಗುತ್ತೆ ಈ ಎಲ್ಲ ಬೆಳೆದ್ ಬಿಟ್ಟಿದೆ ಅಂತ ಹೇಳಿ. ಆಮೇಲೆ ಇಲ್ಲಿ ಒಂದ್ ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ನಾವು ಇನ್ಕ್ಯುಬೇಷನ್ ಚೇಂಬರ್ ಅಲ್ಲಿ ಇಟ್ಟಿದಾಗ ಅದರಲ್ಲಿ ತೇವಾಂಶ ಇಂಪಾರ್ಟೆಂಟ್. ತೇವಾಂಶ ಕನಿಷ್ಠ ಒಂದು 80% 80% ಅಷ್ಟು ತೇವಾಂಶ ಇರಲೇಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ಡೈರೆಕ್ಟ್ ಆಗಿ ನಾವು ನೀರ್ ಕವರ್ ಏನಿದ್ರೆ ಕವರ್ ಮೇಲೆ ಹಾಕಬಾರ್ದು. ಅದನ್ನೇ ಏನ್ ಮಾಡ್ಬೇಕಂದ್ರೆ ಗೋಣಿಚೀಲ ಇರುತ್ತೆ, ಗೋಣಿಚೀಲ ಒಂದು ಸುತ್ತಮುತ್ತ ವಾಲಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ನೀರ್ ಹಾಕ್ಬೇಕು. ಕನಿಷ್ಠ ಒಂದು ದಿನದಲ್ಲಿ 2-3 ಸಾರಿ ನೀರನ್ನ ಹಾಕ್ಬೇಕು. ಚೀಲದ ಮೇಲೆ ಹಾಕ್ಬೇಕು, ನೆಲದ ಕೆಳಗಡೆ ಹಾಕ್ಬೇಕು. ಆದ್ರೆ ಪಾಲಿಥಿನ್ ಕವರ್ ಏನಿದೆ ಅಲ್ಲ ಅದ್ರಲ್ಲಿ ಹಾಕ್ಬಾರ್ದು ಅದ್ರ ಮೇಲೆ. ನಂತರ 5-6 ದಿನದಲ್ಲಿ ನಿಮಗೆ ಒಂದು ಮೊಳಕೆ ಬರುತ್ತೆ, ಅದಕ್ಕೆ ನಾವು ಮೊಗ್ಗು ಅಂತ ಕರಿತೀವಿ. ಇದು ಬಂದಾದ್ಮೇಲೆ ನಾವು ನೀರ್ ಆಡಿಸ್ಬೇಕು, ಡೈಲಿ ನೀರ್ ಇದ್ ಮಾಡ್ಬೇಕು, 3 times ಚಿಮುಕ್ಸೋದು ಚಿಮುಕ್ಸೋದು. ಆಮೇಲೆ ಅದ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಅದ್ ಕವರ್ ಏನಿದೆ ಅಲ್ಲ ಮೇಲಿಂದು ಅದನ್ನ ಕಟ್ ಮಾಡ್ಬೇಕು, ಕಟ್ ಮಾಡಿ ಬಿಸಾಕ್ಬೇಕು. ಒಳಗಡೆ ಅಷ್ಟೇ ಬಿಟ್ಟು ಮೇಲಿಂದ ಎಲ್ಲ ತೆಗಿಬೇಕು. ಆಮೇಲೆ ಮತ್ತೆ 3 times ನಾವು ನೀರು ಎಲ್ಲ ಕಡೆ ಇದ್ ಮಾಡ್ಬೇಕು, ಯಾಕಂದ್ರೆ ತೇವಾಂಶ ಬಹಳ ಇಂಪಾರ್ಟೆಂಟ್. ತೇವಾಂಶ ಇರ್ಲಿಲ್ಲ ಅಂದ್ರೆ ಇದು ಬಳಕೆ ಆಗಲ್ಲ. ಸೊ ಒಂದು 80% ತೇವಾಂಶ ಇರ್ಲೇಬೇಕು. 4-5 ದಿನದಲ್ಲಿ ಮೊಳಕೆಯನ್ನು ಕಂಪ್ಲೀಟ್ ಆಗಿ ಹೂ ತರ ಹರಳುತ್ತೆ. ಏನ್ ನಾವು ಹೂದು ಏನ್ ಬರುತ್ತಲ್ಲ ಅದೇ ತರ ಕಂಪ್ಲೀಟ್ ಆಗಿ ಅಣಬೆ ಅದರ ಸ್ವಂತ ಆಕೃತಿಯನ್ನು ಪಡೆದುಕೊಂಡು ನಂತರ ನಾವು ಅದನ್ನ ಕಟಾವು ಮಾಡಬಹುದು. ಕಟಾವು ಮಾಡಬಹುದು ಎಷ್ಟು ದಿವಸದಲ್ಲಿ ಕಟಾವು ಮಾಡಬಹುದು? ಈಗ 25-30 ದಿನದಲ್ಲಿ ನಾವು ಇದು ಮಾಡಬಹುದು, ಕಟಾವು ಮಾಡಬಹುದು. ಫಸ್ಟ್ ಕಟಾವು ಬಂದ್ಬಿಟ್ಟು 25-30 ದಿನದಲ್ಲಿ. ನಾವು 20-25 ದಿನ ಏನ್ ಇನ್ಕ್ಯುಬೇಷನ್ ಇರ್ತೀವಲ್ಲ ಅದಾದ್ಮೇಲೆ 4-5 ದಿನದಲ್ಲಿ ನಿಮ್ ಬರುತ್ತೆ ಫಸ್ಟ್ ಕಟಾವು. ಆಮೇಲೆ ಅಣಬೆ ಹೆಂಗ್ ಕಟಾವು ಮಾಡ್ಬೇಕಂದ್ರೆ ಅಣಬೆ ತುದಿಭಾಗ ಏನಿದೆ ಅಲ್ಲ ತುದಿಭಾಗ ಇಟ್ಕೊಂಡು ಒಂದು ಸಲ ತಿರುಗಿಸ್ಬಿಟ್ಟು ನಾವು ಅದನ್ನ ಕಿತ್ಕೊಳ್ಬಹುದು ಈ ತರ. ಸೊ ಆಮೇಲೆ ನಂತರ ಪುನಃ ನೀರ್ ಆರಿಸ್ಬೇಕು. ನೀರ್ ಆರಿಸಿ ಆಮೇಲೆ ಮತ್ತೆ ನೆಕ್ಸ್ಟ್ 4-5 ದಿನದಲ್ಲಿ ಮತ್ತೆ ಮೊಳಕೆ ಹೊಡಿಯುತ್ತೆ, ಮತ್ತೆ ಅಣಬೆ ಬರುತ್ತೆ, ಮತ್ತೆ ಬರುತ್ತೆ. ಆ ತರ ಒಂದ್ ನಮಗೆ ಒಂದು 3-4 times ಬರುತ್ತೆ. 3-4 times ಒಂದು ಬ್ಯಾಗ್ ಅಲ್ಲಿ, 3-4 times ಬರುತ್ತೆ. ಆಮೇಲೆ ಸೇಮ್ ಮತ್ತೆ ನಾವು ಕಟಾವ್ ಮಾಡ್ಬೇಕು. ಈಗ ಎರಡನೇ ಬೆಳೆ ಬರುತ್ತಲ್ಲ ಅದು ಎಷ್ಟು ದಿವಸದಲ್ಲಿ ಬರುತ್ತೆ? ಆಮೇಲೆ ನಾವು ಫಸ್ಟ್ ಕಟಾವ್ ಏನ್ ಮಾಡಿದೇವಲ್ಲ ಅದನ್ನ ಬಿಟ್ಟು 4-5 ದಿನದಲ್ಲಿ ಮತ್ತೆ 4-5 ದಿವಸದಲ್ಲೇ ಮತ್ತೆ ಎರಡನೇ ಬೆಳೆ, ಮತ್ತೆ ಸೇಮ್ 3-4 ದಿನದಲ್ಲಿ ಮತ್ತೆ 3rd ಕಟಾವ್. ಆತರ 3-4 ಕಟಾವ್ ಮಾಡ್ಬೋದು. ಇದು ಕಂಪ್ಲೀಟ್ ಆಯ್ತು. ಇದರಲ್ಲಿ ಹೆಂಗೆ ಅಣಬೆ ಇದು ಮಾಡ್ತೀವಿ ಅಂತ ಹೇಳಿ ಒಂದು ಅಣಬೆ ಬೀಜದ ಬ್ಯಾಗ್ ಇದೆ, ಅವರೆಲ್ಲ ನಾವು ಹಾಕಿರ್ತೇವಲ್ಲ ಅದು ಬೀಜ, ಅದು ಒಂದು ಬ್ಯಾಗ್ ಬಂದ್ಬಿಟ್ಟು 80 rupees ಒಂದ್ ಬ್ಯಾಗ್. ಅದು ಸ್ಪಾನ್ ಅಂತ ಕರಿತೀವಿ ಅಥವಾ ಬೀಜ ಅಂತ ಕರಿತೇವೆ, ಮಶ್ರೂಮ್ ಬೀಜ ಅಂತ ಕರಿತೀವಿ. ಒಂದು ಬ್ಯಾಗ್ ಅಲ್ಲಿ ಸಾಮಾನ್ಯವಾಗಿ ನಮಗೆ 500-600 grams ಅಷ್ಟು ನಮಗೆ ಅಣಬೆ ನಾವು ಪಡಿಬಹುದು. ಒಂದ್ಸಾರಿ ಒಂದು ಬ್ಯಾಗ್ ನಲ್ಲಿ ನಾವು 500-600 grams ವರೆಗೂ ಕೂಡ ಬೆಳಿಬಹುದು. ಹೀಗೆ ಅಣಬೆ ಬೇಸಾಯವನ್ನ ಮಾಡ್ಕೊಳ್ಬಹುದು. ಎಷ್ಟು ಪ್ರಮಾಣದಲ್ಲಿ ಮಾಡುವಂತದ್ದು ಸೂಕ್ತ ರೈತರು? ಅವ್ರ ಜಾಗ ಎಷ್ಟಿದೆ ಅದ್ರ ಮೇಲೂ ಹೋಗುತ್ತೆ. ನಿಮಗೆ ಸಾಮಾನ್ಯವಾಗಿ ಅಣಬೆ ಬೀಜ ಅಂತರೂ ಸಿಗುತ್ತೆ, ಎಷ್ಟು ಬೇಕಾದಷ್ಟು ಸಿಗುತ್ತೆ. ಸೊ ಅದು ಡಿಪೆಂಡ್ಸ್ ಎಷ್ಟು ಜಾಗ ಎಷ್ಟಿದೆ. ಹೀಗೆ ಅಣಬೆಯನ್ನ ಬೆಳೆಯುವ ಮೂಲಕ ಆರ್ಥಿಕವಾಗಿಯೂ ಕೂಡ ನಮ್ಮ ರೈತರು ಸಬಲರಾಗಬಹುದು. ಅವ್ರಿಗೆ ಬಿಡುವಿನ ಸಮಯ ಏನಿರುತ್ತೋ ಹೆಚ್ಚೇನು ಸಮಯ ಇದಕ್ಕೆ ಬೇಕಾಗಲ್ಲ, 40-45 ದಿವಸದಲ್ಲಿ ಅವರದು ಪ್ರಾರಂಭದಲ್ಲಿ ಒಂದು 1/2 ದಿವಸ ಅದಕ್ಕೆ ವ್ಯಯ ಮಾಡಿ ಆ ನಂತರ ಒಂದು 10-15 ನಿಮಿಷ ಅದಕ್ಕೆ ಗಮನ ಹರಿಸಿದ್ರು ಕೂಡ ಒಳ್ಳೆ ಬೆಳೆಯನ್ನ ಮಾಡಿಕೊಳ್ಬಹುದು ಅನ್ನುವಂಥದ್ದು. ಒಳ್ಳೆದು ವಿಜಯಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಬೇಸಾಯದ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ? 7676-269-106. ಇನ್ನೊಮ್ಮೆ ಹೇಳಿ, 7676-269-106. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಅಣಬೆ ಬೇಸಾಯ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೃಷಿ ಸೂಕ್ಷ್ಮಜೀವಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವಿಜಯಕುಮಾರ್ ವಾಘ್ಮೋರೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಪೀಡನಾಶಕಗಳ ಪ್ರಾಮುಖ್ಯತೆ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿಬಂತು. ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್. ಅನ್ನವಿಡೋ ದೇವರಿಗೆ ನೆರವು ಗೋರ ರವಿಶಂಕರ್. ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಕೊಡುಗೈ ದೊರೆಯುವನು 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿಯವನು. ಆತ್ಮೀಯ ಕೇಳುಗರೆ, ಇನ್ನು ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿವಸದ ಸಂದರ್ಭದಲ್ಲಿ ಕೃಷಿ ಪ್ರವಾಸೋದ್ಯಮದ ಮಹತ್ವ ಈ ಕುರಿತು ಹಾಸನದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಡಾ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಈಗ ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ ಹೀಗಿದೆ. ಜಿಲ್ಲೆಯಲ್ಲಿ ಗರಿಷ್ಠ 26.5 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಸಾಮಾನ್ಯವಾಗಿ ಮೋಡ ಮುಸುಕಿದ ವಾತಾವರಣವಿದ್ದು ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ, ಇಂದು ಅಂದರೆ ದಿನಾಂಕ 25/9/2024 ಅರಸೀಕೆರೆ ಮಾರುಕಟ್ಟೆಯ ಪೇಟೆ ಧಾರಣೆ ಹೇಗಿದೆ? ದಪ್ಪ ಮೆಣಸಿನಕಾಯಿ ಉತ್ಪನ್ನಕ್ಕೆ ಕನಿಷ್ಠ 3,000 ರೂಪಾಯಿಗಳು, ಅಕ್ಕಿ ಉತ್ಪನ್ನಕ್ಕೆ 6,102 ರೂಪಾಯಿಗಳು, ಅಡಿಕೆ ಉತ್ಪನ್ನಕ್ಕೆ 13,200 ರೂಪಾಯಿಗಳು, ಅಲಸಂದೆ ಉತ್ಪನ್ನಕ್ಕೆ ಕನಿಷ್ಠ 7,500 ರೂಪಾಯಿಯಿಂದ ಗರಿಷ್ಠ 7,800 ರೂಪಾಯಿಗಳು, ಆಲೂಗೆಡ್ಡೆಗೆ ಕನಿಷ್ಠ 2,000 ಗರಿಷ್ಠ 3,200 ರೂಪಾಯಿಗಳು, ಈರುಳ್ಳಿಗೆ 7,000 ರೂಪಾಯಿಗಳು, ಉದ್ದಿನಕಾಳು ಉತ್ಪನ್ನಕ್ಕೆ 7,300 ರೂಪಾಯಿಗಳು, ಎಲೆಕೋಸು ಉತ್ಪನ್ನಕ್ಕೆ 700 ರೂಪಾಯಿಗಳು, ಕಡಲೆಕಾಳಿಗೆ 7,500 ರೂಪಾಯಿ, ಕ್ಯಾರೆಟ್ಗೆ ಕನಿಷ್ಠ 3,500 ರೂಪಾಯಿಯಿಂದ ಗರಿಷ್ಠ 6,000 ರೂಪಾಯಿಗಳು, ಕೊಬ್ಬರಿಗೆ 6,100 ರೂಪಾಯಿಯಿಂದ 7,300 ರೂಪಾಯಿಗಳು, ಟೊಮ್ಯಾಟೊ ಉತ್ಪನ್ನಕ್ಕೆ ಕನಿಷ್ಠ 800 ರೂಪಾಯಿಯಿಂದ ಗರಿಷ್ಠ 6,500 ರೂಪಾಯಿಗಳು, ತೆಂಗಿನಕಡ್ಡಿ ಸೀಗು ಉತ್ಪನ್ನಕ್ಕೆ 1,800 ರೂಪಾಯಿಗಳು, ತೆಂಗಿನಕಾಯಿಗೆ 30,000 ರೂಪಾಯಿಗಳು, ನುಗ್ಗೆಕಾಯಿ ಉತ್ಪನ್ನಕ್ಕೆ 2,500 ರೂಪಾಯಿಗಳು, ಬೆಂಡೆಕಾಯಿ ಉತ್ಪನ್ನಕ್ಕೆ 3,000 ರೂಪಾಯಿಗಳು, ಬದನೆಕಾಯಿ ಉತ್ಪನ್ನಕ್ಕೆ 1,000 ರೂಪಾಯಿಗಳು, ಬೆಳ್ಳುಳ್ಳಿಗೆ 20,061 ರೂಪಾಯಿಗಳು, ಬೀಟ್ರೂಟ್ ಉತ್ಪನ್ನಕ್ಕೆ 1,500 ರೂಪಾಯಿಗಳು, ಬುಲ್ಲರ್ ಉತ್ಪನ್ನಕ್ಕೆ 11,800 ರೂಪಾಯಿಗಳು, ಮೆಕ್ಕೆಜೋಳ ಉತ್ಪನ್ನಕ್ಕೆ 2,100 ರೂಪಾಯಿಗಳು, ರಾಗಿ ಉತ್ಪನ್ನಕ್ಕೆ 3,000, ಹಸಿ ಶುಂಠಿ ಉತ್ಪನ್ನಕ್ಕೆ 3,500 ರೂಪಾಯಿಯಿಂದ 10,000 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ ಉತ್ಪನ್ನಕ್ಕೆ ಕನಿಷ್ಠ 2,000 ರೂಪಾಯಿಯಿಂದ ಗರಿಷ್ಠ 4,000 ರೂಪಾಯಿಗಳು, ಹೀರೆಕಾಯಿ ಉತ್ಪನ್ನಕ್ಕೆ 3,000 ರೂಪಾಯಿಗಳು, ಹುಚ್ಚೆಳ್ಳು ಉತ್ಪನ್ನಕ್ಕೆ 11,715 ರೂಪಾಯಿಗಳು, ಹುಣಸೆ ಹಣ್ಣು ಉತ್ಪನ್ನಕ್ಕೆ 5,000 ರೂಪಾಯಿಗಳು, ಹುರುಳಿಕಾಳುಗಳಿಗೆ 6,300 ರೂಪಾಯಿಗಳು, ಹುರುಳಿಕಾಯಿ ಉತ್ಪನ್ನಕ್ಕೆ ಕನಿಷ್ಠ 2,000 ರೂಪಾಯಿಯಿಂದ ಗರಿಷ್ಠ 4,000 ರೂಪಾಯಿಗಳವರೆಗೆ ಪೇಟೆ ಧಾರಣೆ ಇರುತ್ತದೆ. ಇದುವರೆಗೆ ಅರಸೀಕೆರೆ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಮಾಹಿತಿಯನ್ನ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ, ಈಗ ಕೇಳಿ ಗೀತಗಾನ. ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಮಾವ ಏನಿದೆಲ್ಲ? ಹಾ, ಇವೆಲ್ಲ ವರ್ಷಗಳಿಂದ ಹಾಗೆ ಬಿದ್ದುಕೊಂಡಿದೆ, ಇದನ್ನೆಲ್ಲ ಎಸಿಬೇಕು. ಇದು ಕೂಡ ಅಜ್ಜನ ಹಳೆ ಪಾಸ್ಬುಕ್ ಮತ್ತು FD. ಅರೆ, ಇದು ಹೇಗೆ ಉಳ್ಕೊಂಡ್ಬಿಡ್ತು? ಹಣ ಹೋಯ್ತಾ? ಇಲ್ಲ, ಪರಿಹಾರ ಇದೆ. ಬ್ಯಾಂಕ್ ಖಾತೆಯನ್ನು ಬಳಸದಲ್ಲಿ ಇರಬೇಕು, ಇಲ್ಲದಿದ್ರೆ ಖಾತೆ ಇನ್ಆಪರೇಟಿವ್ ಆಗುತ್ತೆ. ಹಾಗಾದಾಗ ಬ್ಯಾಂಕ್ ಅನ್ನು ಸಂಪರ್ಕಿಸಿ, ಖಾತೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ. ಆರ್ಬಿಐ ಹೇಳುತ್ತಾ, ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದರೆ. ಆತ್ಮೀಯ ಶ್ರೋತೃಗಳೇ, ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಪುರಸ್ಕೃತ ಶ್ರೀ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ನಮ್ಮ ಘನತೆ ವೆತ್ತ ACU ಕುಲಾಧಿಪತಿಗಳಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯವು ಪ್ರಥಮ ಆವರ್ತದ ನ್ಯಾಕ್ ಸಮೀಕ್ಷೆಯಲ್ಲಿ A+ ಸ್ಥಾನ ಪಡೆದಿದೆ. ಇದು ನಮ್ಮ ವಿದ್ಯಾರ್ಥಿಗಳಿಗೆ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವಲ್ಲಿ ಮತ್ತು ಕಲಿಕೆಯ ವಾತಾವರಣವನ್ನು ನಿರ್ಮಿಸುವಲ್ಲಿ ನಮಗಿರುವ ಬದ್ಧತೆಗೊಂದು ರುಜುವಾತಾಗಿದೆ. ಈ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆದಿಚುಂಚನಗಿರಿ ವಿಶ್ವವಿದ್ಯಾಲಯವು ಅತ್ಯಂತ ಪ್ರತಿಷ್ಠಿತ ಹಾಗೂ ವಿಶ್ವಾಸಾರ್ಹ ವಿಶ್ವವಿದ್ಯಾಲಯವೆಂದು ಗುರುತಿಸಲ್ಪಟ್ಟಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಪ್ರಥಮ ಆಯ್ಕೆ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ, BG ನಗರ, ಮಂಡ್ಯ ಜಿಲ್ಲೆ. ಆತ್ಮೀಯ ಕೇಳುಗರೇ, ಇಂದಿನ ಗೀತಗಾನ ಕಾರ್ಯಕ್ರಮದಲ್ಲಿ ಕೆಲವು ದಾಸರ ಪದಗಳನ್ನು ಆಲಿಸೋಣ. ಮೊದಲಿಗೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಪುರಂದರದಾಸರ ಒಂದು ಗೀತೆ. ರಾಗಿ ತಂದೀರ್ಯಾ ಭಿಕ್ಷಕ್ಕೆ, ರಾಗಿ ತಂದೀರ್ಯಾ, ರಾಗಿ ತಂದೀರ್ಯಾ ಭಿಕ್ಷಕ್ಕೆ, ರಾಗಿ ತಂದೀರ್ಯಾ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ರಾಗಿ ತಂದೀರ್ಯಾ ಭಿಕ್ಷಕ್ಕೆ, ರಾಗಿ ತಂದೀರ್ಯಾ, ರಾಗಿ ತಂದೀರ್ಯಾ ಭಿಕ್ಷಕ್ಕೆ, ರಾಗಿ ತಂದೀರ್ಯಾ. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವಾಗಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವಾಗಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ. ರಾಗಿ ತಂದೀರ್ಯಾ ಭಿಕ್ಷಕ್ಕೆ, ರಾಗಿ ತಂದೀರ್ಯಾ, ರಾಗಿ ತಂದೀರ್ಯಾ ಭಿಕ್ಷಕ್ಕೆ, ರಾಗಿ ತಂದೀರ್ಯಾ. ಪಿತೃಗಳ ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ, ಮಾತಾ ಪಿತೃಗಳ ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ, ಜಾತಿಯಲ್ಲಿ ಮಿಗಿಲಾದವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ಜಾತಿಯಲ್ಲಿ ಮಿಗಿಲಾದವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ ಪಡೆದವರಾಗಿ ಗುರುವಿನ ಮರ್ಮವ ತಿಳಿದವರಾಗಿ ಗುರುಕಾರುಣ್ಯವ ಪಡೆದವರ